ಆಗಿ ಖರೀದಿ ಮಿತಿ ಹೆಚ್ಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ರಾಜ್ಯ ಸರ್ಕಾರ. ಇರಾನ್ ಇಸ್ರೇಲ್ ಸಂಘರ್ಷ ಹಿನ್ನೆಲೆ ಇರಾನ್ನಲ್ಲಿ ಭಾರತೀಯ ನಾಗರಿಕರು ಎಚ್ಚರಿಕೆಯಿಂದ ಇರುವಂತೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ. ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ. ಆಗ ತಾನಾಗೆ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ. ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ, ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ. ದೇಶದ ಸೇವೆಗೆ ನಿಲ್ಲಬೇಕು. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಬಿತ್ತನೆ ಬೀಜ ಸಂಗ್ರಹಣೆ ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೀಜ ಸಂಸ್ಕರಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಕಾಲೇಜು, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಸಿದ್ದರಾಜು ಸರ್ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಒಂದು ಬೀಜ ಸಂಸ್ಕರಣೆ ಕುರಿತು ಅವರು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಸಿದ್ದರಾಜ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಡಾಕ್ಟರ್ ಸಿದ್ದರಾಜ್ ಅವರೇ, ಈ ಒಂದು ಬೀಜ ಸಂಸ್ಕರಣೆ ಅಂದ್ರೆ ಏನು? ಯಾಕಂದ್ರೆ ಬೀಜ ಇಂದನೇ ಪ್ರತಿಯೊಂದು ಒಂದು ರೈತರ ಚಟುವಟಿಕೆ ಆರಂಭವಾಗೋದು. ಕೃಷಿಯಲ್ಲಿ ಹಲವಾರು ಒಂದು ಬೆಳೆಗಳ ಬೆಳಿಬೇಕಂದ್ರೆ ಈ ಬೀಜನೇ ಪ್ರಮುಖ ಪಾತ್ರ ವಹಿಸ್ತದೆ. ಅದು ಯಾವುದೇ ಬೀಜ ಇರ್ಬೋದು, ಭತ್ತದ ಒಂದು ಬೀಜ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಹಣ್ಣಿನ ಒಂದು ಬೀಜಗಳಿರ್ಬೋದು, ಅಥವಾ ಹುಲ್ಲಿನ ಒಂದು ಬೀಜಗಳಿರ್ಬೋದು, ಅಥವಾ ತರಕಾರಿ ಬೀಜ ಇರ್ಬೋದು. ಬೀಜ ಇಲ್ಲದೆ ಯಾವುದು ಒಂದು ಇದಾಗಲ್ಲ. ಈ ಬೀಜದಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸಿದ್ರೆ ರೈತರಿಗೆ ಏನೋ ಒಂದು ಜಾಸ್ತಿ ಪ್ರಯೋಜನ ಇದೆ ಅನ್ನೋದನ್ನು ರೈತ ಬಾಂಧವರಲ್ಲಿ ಇದೆ. ಹೇಳಿ ಸರ್, ಮೊದಲೇದಾಗಿ ಈ ಬೀಜ ಸಂಸ್ಕರಣೆಯಿಂದ ಯಾಕೆ ಮಾಡಬೇಕು? ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಿಮ್ಗೆಲ್ಲ ಗೊತ್ತೇ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬಿತ್ತನೆಯಂತೆ ಬೀಜ, ನೂಲಿನಂತೆ ಸೀರೆ ಅಲ್ವಾ? ಈ ನಾಣ್ಯ ಪ್ರಕಾರ ನಾವು ಬೀಜನ, ಒಳ್ಳೆ ಬೀಜನ ಉಪಯೋಗಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ರೈತರಿಗೆ ಸುಮಾರು 15-20% ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಅವ್ರು ಏನು ಇಳುವರಿ ಪಡ್ಕೊತಾ ಇದ್ದಾರೋ ಅದಕ್ಕಿಂತ 15-20% ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಈ ಒಂದು ಬೀಜವು ಕೃಷಿಯಲ್ಲಿ ಭಾಳ ಉತ್ತಮವಾದ, ಭಾಳ ಕಡಿಮೆ ದುಡ್ಡಿಗೆ ಸಿಗ್ತಕ್ಕಂಥ ಒಂದು ಪರಿಕರವಾಗಿದೆ. ಈ ಒಂದು ಅಮೂಲ್ಯವಾದ ಬೀಜನ ನಾವು ಬಳಸೋದ್ರಿಂದ ಇಳುವರಿ ಜಾಸ್ತಿ ಮಾಡ್ಕೋಬೋದು. ಇಳುವರಿ ಜಾಸ್ತಿ ಮಾಡ್ಕೋಬೋದು ಅಂದರೆ ಇದು ಉತ್ತಮವಾದ ಬೀಜನ ನಾವು ಉಪಯೋಗಿಸ್ಬೇಕು. ಈ ಉತ್ತಮವಾದ ಬೀಜ ಅಂದ್ರೇನು, ಗುಣಮಟ್ಟದ ಬೀಜ ಅಂದ್ರೇನು? ಈ ಗುಣಮಟ್ಟದ ಬೀಜ ಅಂದ್ರೇನಪ್ಪ ಅಂದರೆ ಅನುವಂಶವಾಗಿ ಈ ಬೀಜವು ಶುದ್ಧವಾಗಿರಬೇಕು. ಅಂದರೆ ಯಾವ ತಳಿ ನಾವು ಉಪಯೋಗಿಸ್ತೀವಿ ಅದೇ ತಳಿಗೆ ಸೇರಿರಬೇಕು. ಇದ್ರ ಜೊತೆಗೆ ಭೌತಿಕವಾಗಿ ಬೀಜ ಶುದ್ಧವಾಗಿರಬೇಕು. ಭೌತಿಕವಾಗಿ ಬೀಜ ಶುದ್ಧವಾಗಿರಬೇಕು ಅಂದರೆ ಫಿಸಿಕಲಿ ಚೆನ್ನಾಗಿರಬೇಕು. ಅಂದರೆ ರೈತರು ನಾವು ಬೀಜನ ಮಾರ್ಕೆಟಲ್ಲಿ ತಗೊಂಡ ತಕ್ಷಣ ಅವ್ರು ಏನು ಮಾಡ್ತಾರೆ, ಕೈಯಲ್ಲಿ ಇಟ್ಕೊಂಡು ನೋಡ್ತಾರೆ. ನೋಡಿದ ತಕ್ಷಣ ಅವ್ರಿಗೆ ಫಸ್ಟ್ ಲುಕ್ಕೆ ಚೆನ್ನಾಗಿರಬೇಕು. ಅಂದರೆ ಬೀಜ ನೋಡಿದ ತಕ್ಷಣ ಸಮವಾಗಿರಬೇಕು, ಒಂದೇ ಕಲರ್ ಇರಬೇಕು, ರೋಗ ರುಜಿನ ಇರಬಾರ್ದು, ಒಡೆದಿರಬಾರ್ದು, ಈ ಥರ ಎಲ್ಲ ಗುಣಗಳು ಇರಬೇಕು. ಆಮೇಲೆ ಇದ್ರ ಜೊತೆಗೆ ಬೀಜದ ಶಾರೀರಿಕ ಗುಣಲಕ್ಷಣಗಳು ಸಹ ಉತ್ತಮವಾಗಿರಬೇಕು. ಬೀಜದ ಶಾರೀರಿಕ ಗುಣಲಕ್ಷಣಗಳಂದ್ರೆ ಏನಪ್ಪ ಅಂದರೆ ಮೊಳಕೆ ಒಡೆಯೋ ಪ್ರಮಾಣ, ಮೊಳಕೆ ಒಡೆಯೋ ಪ್ರಮಾಣ ಗರಿಷ್ಠವಾಗಿರಬೇಕು. ಮೊಳಕೆ ಕಡಿಮೆ ಹೊಡೆದ್ರೆ ಏನಾಗುತ್ತೆ, ಮೊಳಕೆ ಜಾಸ್ತಿ ಹೊಡೆದ್ರೆ ಏನಾಗುತ್ತೆ, ನಿಮ್ಗೆ ಗೊತ್ತೇ ಇದೆ, ಮೊಳಕೆ ಕಡಿಮೆ ಹೊಡೆದ್ರೆ ನಮ್ಗೆ ಒಂದು ಎಕರೆಗೆ ಎಷ್ಟು ಗಿಡ ಬೇಕು ಅಷ್ಟು ಗಿಡ ದೊರೆಯಲ್ಲ, ಅಷ್ಟು ಗಿಡ ದೊರೆಯಲ್ಲ ಅಂದರೆ ಅಷ್ಟೊಂದು ಇಳುವರಿ ನಾವು ಅದರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಗಿಡಗಳ ಸಂಖ್ಯೆ ಒಂದು ಎಕರೆ ಪ್ರದೇಶದಲ್ಲಿ ನಾವು ಹೊಂದಬೇಕು ಅಂತ ಇರ್ತೀವೋ ಅಷ್ಟು ಗಿಡಗಳ ಸಂಖ್ಯೆ ಬೇಕಂದರೆ ಗರಿಷ್ಠವಾದ ಮೊಳಕೆ ಹೊಡೆಯುವ ಬೀಜಗಳು ನಮಗೆ ಬೇಕಾಗ್ತದೆ. ಆ ಥರ ಒಂದು ಬೀಜನ ನಾವು ಉಪಯೋಗಿಸೋದ್ರಿಂದ ಇಳುವರಿ 15-20% ಶೇಕಡವಾರು ಹೆಚ್ಚಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಈ ಒಂದು ಗರಿಷ್ಠ ಮಟ್ಟದ ಗುಣಲಕ್ಷಣಗಳು ಉಳ್ಳ ನಾವು ಬೀಜನ ಪಡಿಬೇಕಾದ್ರೆ ಈ ಬೀಜ ಸಂಸ್ಕರಣೆ ನಾವು ಮಾಡಲೇಬೇಕು. ಯಾಕಪ್ಪ ಮಾಡಬೇಕು ಅಂದರೆ ನಾವು ಬೀಜನ ಕಟಾವು ಮಾಡ್ತೀವಿ, ಕಟಾವು ಮಾಡಿಬಿಟ್ಟು ಒಕ್ಕಣೆ ಮಾಡ್ತೀವಿ, ಒಕ್ಕಣೆ ಮಾಡಿದ್ಮೇಲೆ ಅದನ್ನು ಒಣಗಿಸ್ತೀವಿ. ಒಣಗಿಸಿದ ಮೇಲೆ ನೀವು ನೋಡ್ಬೋದು ಅದು ಬೀಜದಲ್ಲಿ ಎಷ್ಟು ರೀತಿಯ ಅನುಪಯುಕ್ತ ವಸ್ತುಗಳು ಅದರಲ್ಲಿ ಮಿಶ್ರವಾಗಿರುತ್ತೆ ಅಂತ. ಸಾಮಾನ್ಯವಾಗಿ ಡಾಕ್ಟರ್ ಸಿದ್ದರಾಜ್ ಅವರೇ, ಈಗ ರೈತ ಬಾಂಧವರು ಏನು ಮಾಡ್ತಾರೆ ಅಂದರೆ ಈಗ ಭತ್ತದ ಒಂದು ಬೀಜ ತಗೊಳ್ಬೇಕಂದ್ರೆ ಅದನ್ನು ಈಗ ಒಂದು ಗುಂಪಲ್ಲಿ ಅಥವಾ ಒಂದು ಇದರಲ್ಲಿ ತೊಗೊಂಡ್ಬಿಡ್ತಾರೆ, ಒಂದು ಬುಟ್ಟಿಯಲ್ಲೋ ಏನೋ, ಅದು ಹೇಗಿರ್ತದೆ ಎಲ್ಲ ಇರ್ತದೆ ಅದರಲ್ಲಿ. ಈ ಒಂದು ಸಂದರ್ಭದಲ್ಲಿ ಈ ಬೀಜದಲ್ಲಿ ಅನುಪಯುಕ್ತ ವಸ್ತು ಅವ್ರಿಗೆ ಯಾವುದು ಅಂತ ಗೊತ್ತಾಗಲ್ಲ ಕೆಲವೊಂದು ಸಾರಿ. ಈ ಇದು ಹೆಂಗೆ ನಾವು ಕಂಡುಹಿಡಿಬೇಕು, ಅದು ಅನುಪಯುಕ್ತ ವಸ್ತುಗಳು ಯಾವ್ಯಾವು? ಈಗ ಬೀಜ ಸಂಸ್ಕರಣೆ ನಾವು ಯಾಕೆ ಮಾಡ್ತೀವಿ ಅಂದರೆ ಈ ಅನುಪಯುಕ್ತ ವಸ್ತುಗಳನ್ನ ಅದರಿಂದ ಬೇರ್ಪಡಿಸೋದಕ್ಕೆ ನಾವು ಈ ಒಂದು ಬೀಜ ಸಂಸ್ಕರಣೆ ಮಾಡ್ತೀವಿ. ಸಂಸ್ಕರಣೆ ಅಂದರೆ ಏನಪ್ಪ ಅಂದರೆ ಸಂಸ್ಕರಣೆ ಅಂದರೆ ಸಂಸ್ಕಾರ, ನಿಮ್ಗೆ ಗೊತ್ತೇ ಇದೆ ಅಲ್ಲ. ಸಂಸ್ಕಾರ ಸಂಸ್ಕಾರ ಅಂದರೆ ಶುದ್ಧಿಗೊಳಿಸೋದು ಅಂತ ಅರ್ಥ. ಅಂದರೆ ನಾವು ಕಲುಷಿತ ವಸ್ತುಗಳಿಂದ ತುಂಬಿರ್ತಕ್ಕಂಥ ಬೀಜನ ಶುದ್ಧಗೊಳಿಸೋದು. ಯಾವ ಥರ ಶುದ್ಧಗೊಳಿಸ್ತೀವಿ ಅಂದರೆ ಉತ್ತಮ ಬೀಜ ಸಮೂಹದಿಂದ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸುವುದು. ಅದಕ್ಕೆ ಏನು ಮಾಡಿಸ್ತೀವಿ, ಬಿಡಿಸ್ಬೇಕು, ಬಡಿತೀವಿ, ಒಣಗಿಸ್ತೀವಿ, ತೂರ್ತೀವಿ, ಆಮೇಲೆ ದರ್ಜೆವಾರು ವಿಂಗಡಣೆ ಮಾಡ್ತೀವಿ. ದರ್ಜೆವಾರು ವಿಂಗಡಣೆ ಮಾಡಿದ್ಮೇಲೆ ಅದನ್ನು ಬೀಜ ಪರೀಕ್ಷೆಗಳನ್ನ ಕೈಗೊಳ್ತೀವಿ. ಬೀಜ ಪರೀಕ್ಷೆ ಕೈಗೊಂಡು ಆ ಬೀಜ ಪರೀಕ್ಷೆಯಲ್ಲಿ ಅದು ಉತ್ತಮವಾದ ಫಲಿತಾಂಶ ಬಂತು ಅಂದರೆ ಆಮೇಲೆ ನಾವು ಆ ಬೀಜನ ಸೂಕ್ತವಾದ ಬೀಜೋಪಚಾರ ಕೆಮಿಕಲ್ನಿಂದ ಬೀಜೋಪಚಾರ ಮಾಡ್ತೀವಿ. ನಂತರ ಯೋಗ್ಯಕರವಾದ ಪರಿಕರಗಳಲ್ಲಿ ಅದನ್ನು ಸಂಗ್ರಹಿಸಿ ಇಡ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಬೀಜ ಸಂಸ್ಕರಣೆ ಅಂತ ಕರಿತೀವಿ. ಅಂದರೆ ಮಿಶ್ರವಾಗಿ ಕಲುಷಿತವಾದ ಬೀಜವನ್ನು ಶುದ್ಧವಾದ ಬೀಜವಾಗಿ ಮಾರ್ಪಡಿಸುವ ಒಂದು ವಿಧಾನನ ನಾವು ಬೀಜ ಸಂಸ್ಕರಣೆ ಅಂತ ಕರಿತೀವಿ. ಆಮೇಲೆ ಡಾಕ್ಟರ್ ಸಿದ್ದರಾಜ್ ಅವರೇ, ಈಗ ಸಂಸ್ಕರಣೆ ಮತ್ತು ಅದರ ಸಂಗ್ರಹಣೆಯ ಉಪಯೋಗ ಏನು, ಏನು ಉಪಯೋಗ ಇದೆ ಅಲ್ಲಿ? ಮೊದಲನೇದಾಗಿ ನಂದು ಬೀಜ ಸಂಸ್ಕರಣೆ ಉದ್ದೇಶ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾವು ಯಾಕೆ ಬೀಜ ಸಂಸ್ಕರಣೆ ಮಾಡಬೇಕು, ಯಾವುದೇ ಬೀಜನ ನಾವು ಬೀಜ ಅಂತ ಮಾರಾಟ ಮಾಡಬೇಕಾದ್ರೆ ಮೊದಲನೇದಾಗಿ ಅದು ಬೀಜ ಸಂಸ್ಕರಣೆ ವಿಭಾಗದಲ್ಲಿ ಸಂಸ್ಕರಣೆ ಹೊಂದಲೇಬೇಕು. ಈಗ ರೈತರೆಲ್ಲ ಬೀಜ ತಗೋಬೇಕಾದ್ರೆ ಅದ್ರ ಮೇಲೆ ಪ್ಯಾಕೆಟ್ ಮೇಲೆ ಟ್ಯಾಗ್ ಇರುತ್ತೆ, ಟ್ಯಾಗ್ ಮೇಲೆ ಎಲ್ಲಿ ಸಂಸ್ಕರಣೆ ಆಗಿದೆ ಅಂತ ಅಲ್ಲಿ ಬರೆದಿರ್ತಾರೆ. ಹಂಗಾಗಿ ಬೀಜ ಒಂದು ಸಂಸ್ಕರಣೆ ಆಗಲೇಬೇಕು. ಈ ಸಂಸ್ಕರಣೆಯ ಉದ್ದೇಶ ಏನಪ್ಪ ಅಂದ್ರೆ ಶುದ್ಧ ಬೀಜಗಳನ್ನು ಅನುಪಯುಕ್ತ ವಸ್ತುಗಳಿಂದ ಬೇರ್ಪಡಿಸೋದು. ಅಂದ್ರೆ ನಮ್ಗೆ ಉತ್ತಮವಾದ ಬೀಜ ಏನಿರುತ್ತೋ ಅದನ್ನ ಅನುಪಯುಕ್ತವಾದ ವಸ್ತುಗಳಿಂದ ಬೇರ್ಪಡಿಸೋ ಕೆಲಸ ಮಾಡೋಂತ ಕೆಲಸ ಸಂಸ್ಕರಣೆ. ಆಮೇಲೆ ಅನುವಂಶೀಯ ಬೌದ್ಧಿಕ ಹಾಗೂ ಜೈವಿಕ ಮೇಲ್ದರ್ಜೆಗೆ ಏರಿಸುವುದರಿಂದ ಮತ್ತು ಬೀಜದಲ್ಲಿನ ಸಸ್ಯ ಶಾರೀರಿಕ ಮೌಲ್ಯಗಳನ್ನು ರಕ್ಷಿಸಬಹುದು. ಅಂದ್ರೆ ಬೌದ್ಧಿಕವಾಗಿ ನಾವು ಶುದ್ಧ ಮಾಡಬಹುದು, ಆಮೇಲೆ ಅನುವಂಶೀಯವಾಗಿ ಶುದ್ಧ ಮಾಡಬಹುದು, ಆಮೇಲೆ ಜೈವಿಕವಾಗಿ ಅದನ್ನ ಮೇಲ್ದರ್ಜೆಗೆ ಏರಿಸ್ಕೋಬಹುದು. ಹಾಗಾಗಿ ಆ ಒಂದು ಸಸ್ಯದ ಶಾರೀರಿಕ ಮೌಲ್ಯಗಳನ್ನ ನಾವು ಉತ್ತಮಗೊಳಿಸಬಹುದು. ಇದ್ರ ಜೊತೆಗೆ ಬೀಜದ ಸಂಗ್ರಹಣೆ ಅವಧಿಯನ್ನು ಸಹ ಕೀಟ ಹಾಗೂ ರೋಗ ಮತ್ತು ಸೋಂಕು ಇತರ ಸೋಂಕುಕಾರಕಗಳಿಂದ ಮುಕ್ತಗೊಳಿಸಿ ಸಕಾಲದಲ್ಲಿ ಯಶಸ್ವಿಯಾಗಿ ಬಿತ್ತನೆಗೆ ಈ ಬೀಜವನ್ನು ನಾವು ಬಳಸ್ಕೋಬಹುದು. ಜೊತೆಗೆ ಉತ್ತಮ ಸಂಸ್ಕರಣೆ ಮತ್ತು ಉತ್ತಮ ಸಂಗ್ರಹಣೆಯಿಂದ ಶುದ್ಧ ಸದೃಢ ಬೀಜವನ್ನು ಹೊಂದುವುದಲ್ಲದೆ ಅಧಿಕವಾದ ಇಳುವರಿಯನ್ನು ಸಹ ನಾವು ಸಾಧಿಸಬಹುದು. ಆಮೇಲೆ ಈ ಒಂದು ರೈತ ಬಾಂಧವರು ಸಾಮಾನ್ಯವಾಗಿ ಈ ಸಂಸ್ಕರಣೆ ಮತ್ತು ಸಂಗ್ರಹಣೆಯಲ್ಲಿ ಏನೇನು ಉಪಯೋಗ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಂಡ್ರಿ. ಆಮೇಲೆ ಈ ಸಂಸ್ಕರಿಸದೆ ಸಂಗ್ರಹಿಸಿದಂಥ ಕೆಲವೊಂದು ಬೀಜ ಇರ್ತವೆ, ಅದರಿಂದ ಕೂಡ ನಮ್ಮ ರೈತ ಬಾಂಧವರಲ್ಲಿ ತುಂಬ ಒಂದು ನಷ್ಟಕ್ಕೆ ಒಳಗಾಗ್ತಾರೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಮೊದಲನೇದಾಗಿ ಸಂಸ್ಕರಿಸದೆ ಸಂಗ್ರಹಿಸಿದ ಬೀಜಗಳಿಂದ ಆಗೋ ನಷ್ಟಗಳಿಗಿಂತ ಸಂಸ್ಕರಣೆ ಹಾಗೂ ಸಂಗ್ರಹಣೆಯಿಂದ ಆಗೋ ಉಪಯೋಗಗಳ ಬಗ್ಗೆ ಒಂದು 2 ನಿಮಿಷ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಂಸ್ಕರಣೆ ಮಾಡಿ ಸಂಗ್ರಹಣೆ ಮಾಡಿದ್ರೆ ಏನೇನು ಉಪಯೋಗ ಅಂದ್ರಪ್ಪ, ಮೊದಲನೇದಾಗಿ ಒಂದು ತಳಿಯ ವಿಶೇಷ ಗುಣಗಳು ಯಥವತ್ತಾಗಿ ನಾವು ಕಾಪಾಡ್ಕೋಬಹುದು. ಅದು ಅನುವಂಶ ಗುಣ ಆಗಿರ್ಬೋದು ಅಥವಾ ಬೌದ್ಧಿಕ ಗುಣ ಆಗಿರ್ಬೋದು, ಅದನ್ನು ನಾವು ಬಿತ್ತನೆ ಮಾಡೋವರೆಗೂ ಅದನ್ನು ನಾವು ಕಾಪಾಡ್ಕೋಬಹುದು. ಹಾಗೂ ಕೀಡೆ ಮತ್ತು ಪೀಡೆ ಸೋಂಕುಕಾರಕಗಳು ಬೀಜ ಮತ್ತು ಮಣ್ಣುಜನ್ಯ ರೋಗಗಳಿಂದ ಬಿತ್ತನೆ ಸಾಮಗ್ರಿಗಳನ್ನ ಮುಕ್ತಗೊಳಿಸ್ಬೋದು. ಯಾಕಂದ್ರೆ ಬೀಜ ಸೀಡ್ ಬೋರನ್ ಮತ್ತು ಸಾಯಿಲ್ ಬೋರನ್ ಡಿಸೀಸ್ ಇರ್ತದೆ, ಮತ್ತು ಕೀಡೆಗಳು ಪೀಡೆಗಳು ಇರ್ತವೆ, ಇವನ್ನೆಲ್ಲ ನಾವು ಮುಕ್ತವಾಗಿ ಇಟ್ಕೋಬಹುದು. ಬೀಜೋಪಚಾರಗಳಿಂದ ಕೀಟ ಮತ್ತು ರೋಗಗಳಿಗೆ ನಿರ್ಬಂಧ ಏರ್ಪಡಿಸಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಆ ರೋಗ ಹರಡದೇ ಇರೋ ತರ ಸಹ ನಾವು ಕಾಪಾಡ್ಕೋಬಹುದು. ಇದ್ರ ಜೊತೆಗೆ ಗರಿಷ್ಠ ಜೀವಾಂಶ ಬೀಜ ಜೀವಾಂಶವನ್ನು ಬೀಜ ಸಾಮಗ್ರಿಯ ಸಂಗ್ರಹ ಸಾಮರ್ಥ್ಯವನ್ನು ಸಹ ದೀರ್ಘಾವಧಿವರೆಗೆ ನಾವು ಹೆಚ್ಚಿಸ್ಕೋಬಹುದು. ಮತ್ ಸಂಸ್ಕರಿಸಿ ಸಂಗ್ರಹಿಸಿದ ಸದೃಢ ಬೀಜ ಬಿತ್ತನೆಯಿಂದ ಅಧಿಕ ಮೊಳಕೆ ಮತ್ತು ಅಧಿಕ ಸಸ್ಯ ಸಂಖ್ಯೆಗಳನ್ನ ನಾವು ಪಡಿಬಹುದು. ಯಾಕಂದ್ರೆ ನಾವು ಸಂಸ್ಕರಣೆ ಮಾಡಿ ಆ ಬೀಜನ ಸಂಗ್ರಹಣೆ ಮಾಡಿ ಬಿತ್ತನೆಗೆ ಉಪಯೋಗಿಸಿದ್ರೆ ಅದರಿಂದ ಮೊಳಕೆ ಪ್ರಮಾಣ ಹಂಗೆ ಕಾಪಾಡ್ಕೋಬಹುದು. ಕಾಪಾಡೋದ್ರಿಂದ ಒಂದು ಎಕರೆಗೆ ಎಷ್ಟು ಗರಿಷ್ಠ ಬೀಜ ಸಸಿಗಳ ಸಂಖ್ಯೆ ಬೇಕಾಗ್ತವೋ ಆ ಒಂದು ಸಂಖ್ಯೆಗಳನ್ನ ನಾವು ಸಾಧಿಸ್ಬೋದು. ಇದು ಸಾಧಿಸೋದ್ರಿಂದ ಇಳುವರಿ ಆಟೋಮೆಟಿಕ್ ಆಗಿ ರೈತರಿಗೆ ಅವ್ರು ಎಷ್ಟು ಅನ್ಕೊಂಡಿರ್ತಾರೆ ಅಷ್ಟು ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಲಿ ಸಕಾಲದಲ್ಲಿ ಒತ್ತಡಗಳಿಲ್ಲದೆ ಸಂಸ್ಕರಿಸಿದ ಬೀಜ ಸಾಮಗ್ರಿಯನ್ನು ಬಿತ್ತನೆಗೆ ಬಳಸ್ಬೋದು. ಯಾಕಂದ್ರೆ ರೆಡಿ ಇರುತ್ತೆ, ಬಿತ್ತನೆಗೆ ಬಳಸ್ಬೋದು. ನೈಸರ್ಗಿಕ ಪೋಷಕಾಂಶಗಳೊಂದಿಗೆ ಉತ್ತಮ ಬೀಜಗಳ ಸಂಪರ್ಕ ಏರ್ಪಡಿಸಿ ಅಧಿಕ ಇಳುವರಿಯನ್ನು ಸಹ ನಾವು ಪಡಿಬಹುದು. ಅಂದ್ರೆ ನಾವು ಏನೇನು ಇನ್ಪುಟ್ಸ್ ಹಾಕ್ತೀವೋ ಬಿತ್ತನೆ ಮಾಡಿದ್ಮೇಲೆ ನಾವು ಭೂಮಿಯಲ್ಲಿ ಬಹಳಷ್ಟು ಗೊಬ್ಬರಗಳು ಹಾಕ್ತೀವಿ, ಕೆಮಿಕಲ್ಸ್ ಸ್ಪ್ರೇ ಮಾಡ್ತೀವಿ, ಇವೆಲ್ಲ ಮಾಡೋದ್ರಿಂದ ಕೈಗೆ ಸಿಕ್ಕಬೇಕು ಅಂದ್ರೆ ಉತ್ತಮವಾದ ಬೀಜನ ನಾವು ಉಪಯೋಗಿಸ್ಲೇಬೇಕಾಗುತ್ತೆ. ಆಮೇಲೆ ಈ ಸಂಸ್ಕರಿಸದೆ ಸಂಗ್ರಹಿದ ಬೀಜಗಳಿಂದ ಆಗುವ ನಷ್ಟಗಳು ಕೇಳಿದ್ರೆ ನೀವು ಆಗ್ಲೇ ಏನೇನು ನಷ್ಟ ಆಗ್ಬೋದು, ಬಹಳ ನಷ್ಟ ಆಗುತ್ತೆ. ಯಾಕೆಂದ್ರೆ ಕಳೆ ಬೀಜ ಆಗಿರ್ಬೋದು, ಅನ್ಯ ಬೆಳೆ ಬೀಜಗಳಾಗಿರ್ಬೋದು, ಕೀಟ ರೋಗ ಮತ್ತು ರೋಗಾಣುಗಳಿಂದಾಗಿ ಆಯಾ ತಳಿಯ ಶುದ್ಧತೆಯ ಲಕ್ಷಣಗಳು ನಶಿಸೋಗ್ತವೆ. ಈಗ ಒಂದ್ ಬೆಳೆಯಲ್ಲಿ ಬೇರೆ ಕಳೆ ಬೀಜ ಸೇರ್ಕೊಂಡ್ರೆ, ಬೇರೆ ಬೆಳೆ ಬೀಜ ಸೇರ್ಕೊಂಡ್ರೆ, ಬೇರೆ ಕೀಟ ರೋಗ ಇರ್ತಕ್ಕಂತ ಬೀಜಗಳು ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದು ಅದರ ಒಂದು ಗುಣಲಕ್ಷಣಗಳು ನಶಿಸೋಗುತ್ತೆ. ಅಥವಾ ಈಗ ಕೆಲವೊಂದು ಬೀಜದಲ್ಲೇ ಒದ್ದೆ ಆದಂತ ಬೀಜಗಳು ಸೇರ್ಕೊಂಡಿರ್ಬೋದಲ್ಲ, ಅವನ್ನೆಲ್ಲ ನಾವು ಸಂಸ್ಕರಣೆ ಮಾಡ್ಬೇಕಾದ್ರೆ ಎಲ್ಲಾನು ಬೇರ್ಪಡಿಸ್ತೀವಿ. ಬೇರ್ಪಡಿಸಿ ಒಳ್ಳೆ ಬೀಜ ಮಾತ್ರ ನಾವು ಕಲೆಕ್ಟ್ ಮಾಡಿ ಗಾತ್ರ ಕೂಡ ಗಾತ್ರದ ಮೇಲೆ ಸಂಸ್ಕರಣೆ ಮಾಡ್ತೀವಿ, ತೂಕದ ಮೇಲೆ ಸಂಸ್ಕರಣೆ ಮಾಡ್ತೀವಿ, ಕಲರ್ ಬೀಜದ ಕಲರ್ ಮೇಲೆ ಸಂಸ್ಕರಣೆ ಮಾಡ್ತೀವಿ, ಬಣ್ಣದ ಮೇಲೆ ಸಂಸ್ಕರಣೆ ಮಾಡ್ತೀವಿ. ಇವೆಲ್ಲ ಸಂಸ್ಕರಣೆ ಮಾಡಿ ಬೀಜನ ಮೊಳಕೆ ಪರೀಕ್ಷೆ ಮಾಡ್ತೀವಿ. ಮೊಳಕೆ ಪರೀಕ್ಷೆ ಪಾಸ್ ಆದ್ಮೇಲೆ ಅದನ್ನ ಬೀಜೋಪಚಾರ ಮಾಡ್ತೀವಿ. ಬೀಜೋಪಚಾರ ಮಾಡಿದ್ಮೇಲೆ ಯಾವ್ಯಾವ ಬೆಳೆಗೆ ಯಾವ್ಯಾವ್ದು ಪ್ಯಾಕೇಜ್ ಮಾಡೋ ಸೂಕ್ತ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅಂತ ಏನ್ ಕರಿತೀವಿ ಅದರಲ್ಲಿ ಪ್ಯಾಕ್ ಮಾಡಿ ನಾವು ಇಡೋದ್ರಿಂದ ಅವು ಬಹಳ ದಿನ ನಾವು ಕಾಪಾಡ್ಬೋದು. ಬೀಜದ ಸಂಗ್ರಹಣ ಅವಧಿಯನ್ನ ನಾವು ಕಾಪಾಡ್ಬೋದು. ಇಲ್ಲ ಅಂದ್ರೆ ಬೇರೆ ಕಳೆ ಮಿಕ್ಸ್ ಆಗುತ್ತೆ, ಬೇರೆ ಬೆಳೆ ಮಿಕ್ಸ್ ಆಗುತ್ತೆ, ಕೀಟ ರೋಗ ಎಲ್ಲ ಮಿಕ್ಸ್ ಆಗಿ ಆ ಒಂದು ಗುಣಲಕ್ಷಣಗಳು ಹಾಳಾಗ ಚಾನ್ಸಸ್ ಬಹಳ ಇರ್ತದೆ. ಆಯ್ತಲ್ಲ, ಇದ್ರ ಜೊತೆ ಇನ್ನೇನಪ್ಪ ಅಂದ್ರೆ ಅಪೇಕ್ಷೀಯ ಬೀಜ ಮೊಳಕೆ ಕೊರತೆಯಿಂದ ಮೊಳಕೆ ಪ್ರಮಾಣ ಮತ್ತು ಸಸ್ಯಗಳ ಸಂಖ್ಯೆಯಲ್ಲಿ ಗರಿಷ್ಠ ಕುಸಿತ ಉಂಟಾಗಿ ಇಳುವರಿ ಕಡಿಮೆ ಆಗುತ್ತೆ. ಆಗ್ಲೇ ನಾನು ಹೇಳ್ದೆ ಒಂದ್ ಎಕರೆ ಎಷ್ಟು ಗಿಡಗಳು ಬೇಕು ಅಷ್ಟು ಗಿಡಗಳು ಬೇಕು ಅಂದ್ರೆ ಅದು ನಾವು ಬೀಜನ ಸಂಸ್ಕರಣೆ ಮಾಡಲೇಬೇಕು. ಸಂಸ್ಕರಣೆ ಮಾಡಲಿಲ್ಲ ಅಂದ್ರೆ ನಮ್ಗೆ ಬೇಕಾದಷ್ಟು ಗಿಡಗಳು ಇರಲ್ಲ, ಬೇಕಾದಷ್ಟು ಗಿಡಗಳಿಲ್ಲ ಅಂದ್ರೆ ಇಳುವರಿ ಕುಂಠಿತಗೊಳ್ಳುತ್ತೆ. ಆಮೇಲೆ ದೀರ್ಘಾವಧಿ ಸಂಗ್ರಹ ಸಾಧ್ಯವಾಗದೆ ಬೀಜದಲ್ಲಿನ ಪೋಷಕಾಂಶ ರುಚಿ ಮತ್ತು ತೂಕ ಇವೆಲ್ಲ ಸಹ ಹಾಳಾಗುತ್ತೆ. ಸೊ ನಾವು ಸಂಸ್ಕರಣೆ ಮಾಡಲಿಲ್ಲ ಅಂದ್ರೆ ಇವೆಲ್ಲ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಇಂತಹ ಸಾಮಗ್ರಿಯನ್ನು ಬಳಸುವುದರಿಂದ ಬೀಜದ ಆರೋಗ್ಯ ಸಹ ಹಾಳಾಗುತ್ತೆ. ಯಾಕಂದ್ರೆ ಒಂದ್ ಬೀಜ ಏನಾದ್ರೂ ಇನ್ಫೆಕ್ಟ್ ಆಗಿದ್ರೆ ಅದೇ ಬೀಜ ಪಕ್ಕ ಎಲ್ಲಾ ಬೀಜಗಳು ಸಹ ಹಾಳಾಗ ಚಾನ್ಸಸ್ ಇರುತ್ತೆ. ಜೊತೆಗೆ ಸಂಸ್ಕರಿಸದ ಬೀಜ ಬಿತ್ತನೆಯಿಂದ ಇತರ ಕೃಷಿ ಸಂಪನ್ಮೂಲಗಳು ಸಹ ಪೋಲಾಗುತ್ತೆ. ಯಾಕಂದ್ರೆ ಒಳ್ಳೆ ಬೀಜ ಇಲ್ಲ ಅಂದ್ರೆ ಅದಕ್ಕೆ ನಾವು ನೀರು ಬಿಟ್ಟಿರ್ತೀವಿ, ನೀರು ಹಾಯಿಸಿರ್ತೀವಿ, ಆಮೇಲೆ ಪೋಷಕಾಂಶಗಳನ್ನ ಒದರಿಸಿರ್ತೀವಿ, ಆಮೇಲೆ ನಾವು ಇನ್ಸೆಕ್ಟ್ ಮತ್ತೆ ಕೀಡೆ ಪೀಡೆಗಳನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಸ್ಪ್ರೇ ಮಾಡಿರ್ತೀವಿ, ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅವೆಲ್ಲ ಪೋಲಾಗುತ್ತೆ. ಸೊ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಸಂಸ್ಕರಿಸಿದ ಬೀಜನ ನಾವು ಉಪಯೋಗಿಸೋದ್ರಿಂದ ರೈತರಿಗೆ ಒಳ್ಳೆ ಗಿಡಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಅವರ ಒಂದು ಸ್ಥಿತಿನೂ ಸಹ ಉತ್ತಮಗೊಳ್ಳುತ್ತೆ. ಈಗ ಈ ಒಂದು ಬೀಜ ಸಂಸ್ಕರಣೆಯಲ್ಲಿ ಪ್ರಮುಖ ಘಟ್ಟಗಳು ಯಾವ್ಯಾವುದು, ಏನೇನು ಇರ್ತದೆ, ನಮ್ಮ ರೈತ ಬಾಂಧವರು ಈ ವಿಷಯದ ಕಡೆನೂ ಕೂಡ ಲಕ್ಷ್ಯ ಹಾಕಬೇಕಾದ ಅನಿವಾರ್ಯತೆ ಇದೆಯಲ್ಲ? ಯೂಶುವಲಿ ಏನಾಗುತ್ತೆ ಅಂದ್ರೆ ಬೀಜ ಸಂಸ್ಕರಣೆ ನಾವು ಮಾಡಬೇಕಾದ್ರೆ ಕಟಾವು ಆದಾಗಿಂದ ಅದು ಸಂಗ್ರಹಣೆಗೆ ಹೋಗೋವರೆಗೂ ನಾವು ಬೀಜ ಸಂಸ್ಕರಣೆ ಒಂದು ಪ್ರೋಸೆಸ್ ಅಂತ ಕರಿತೀವಿ. ಇದರಲ್ಲಿ ಬಹಳಷ್ಟು ಹಂತಗಳಿದಾವೆ. ಅವು ಏನಪ್ಪ ಅಂದ್ರೆ ಮೊದಲನೇದಾಗಿ ನಾವು ಕಟಾವು ಮಾಡ್ತೀವಿ. ಕಟಾವು ಆದ್ಮೇಲೆ ಅದನ್ನ ಒಕ್ಕಣೆ ಮಾಡ್ತೀವಿ. ಒಕ್ಕಣೆ ಮಾಡಿದ್ಮೇಲೆ ತೂರ್ತೀವಿ. ತೂರ್ಬಿಟ್ಟು ಅದನ್ನ ದರ್ಜೆವಾರು ವಿಂಗಡಿಸ್ತೀವಿ. ದರ್ಜೆವಾರು ವಿಂಗಡಿಸೋದು ಹೆಂಗಪ್ಪ ಅಂದ್ರೆ ಈಗ ಬೀಜ ಒಂದೇ ತರ ಕಾಣಬೇಕು ಅಂದ್ರೆ ನಾವು ಅದನ್ನ ವಿವಿಧವಾದ ಜರಡಿಗಳಿಗೆ ಹಾಕ್ತೀವಿ. ಯಾವ ಕೆಲವು ಬೆಳೆಗಳಿಗೆ ಕೆಲವು ಜರಡಿಗಳು ಸೂಕ್ತ ಅಂತ ರೆಕಮೆಂಡ್ ಮಾಡಿದ್ದಾರೆ. ಆ ಒಂದು ಜರಡಿಗಳನ್ನ ಉಪಯೋಗಿಸಿ ಆ ಜರಡಿಯಲ್ಲಿ ನಾವು ಹಾಕಿ ಅದನ್ನ ವಿಂಗಡಣೆ ಮಾಡ್ತೀವಿ. ಗ್ರೇಡಿಂಗ್ ಅಂತ ಕರಿತೀವಿ ಅದನ್ನ, ಗ್ರೇಡಿಂಗ್ ಅಂತ ಕರಿತೀವಿ. ಅದರಲ್ಲಿ ದರ್ಜೆವಾರು ವಿಂಗಡಣೆ ನಾವು ಮಾಡಿ ಒಳ್ಳೆ ಬೀಜಗಳನ್ನ ಅದನ್ನ ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಬೇರೆ ಇತರ ಬೀಜಗಳು, ಸಣ್ಣ ಬೀಜಗಳು, ಒಡೆದಾಗಿರೋ ಬೀಜಗಳು ಅಥವಾ ರೋಗ ರೋಗ ರುಜಿತ ಬೀಜಗಳು ಇವೇನೇನ್ ಇರ್ತವೆ, ನಮ್ಗೆ ಬೇಡದೆ ಇರ್ತಕ್ಕಂತ ಅನುಪಯುಕ್ತವಾದ ವಸ್ತುಗಳು ಏನೇನು ಇರ್ತವೆ ಅವನ್ನೆಲ್ಲ ಸಪರೇಟ್ ಮಾಡ್ತೀವಿ. ಒಳ್ಳೆ ಬೀಜನ ಒಂದ್ ಕಡೆ ಕಲೆಕ್ಟ್ ಮಾಡಿ ಆ ಬೀಜನ ನಾವು ಒಣಗಿಸಿ ನಂತರ ಅದನ್ನ ಬೀಜ ಪರೀಕ್ಷೆ ಕಳಿಸ್ತೀವಿ. ಬೀಜ ಪರೀಕ್ಷೆಯಲ್ಲಿ ಅವರು ಆ ಒಂದು ಬೀಜ ಪರೀಕ್ಷೆಯ ವಿವಿಧ ಬೀಜ ಪರೀಕ್ಷೆಯ ಪರೀಕ್ಷೆಗಳನ್ನ ಮಾಡಿ ಹಂತಗಳಲ್ಲಿ ಬೀಜ ಪರೀಕ್ಷೆ ಮಾಡಿ ಅವರು ನಮ್ಗೆ ರಿಸಲ್ಟ್ ಕೊಡ್ತಾರೆ. ರಿಸಲ್ಟ್ ಕೊಟ್ಟ ಮೇಲೆ ಆ ರಿಸಲ್ಟ್ ಮೇಲೆ ನಾವು ಆ ಒಂದು ಬೆಳೆಗೆ ಈ ಒಂದು ಬೀಜಕ್ಕೆ ಸೂಕ್ತವಾದ ಬೀಜೋಪಚಾರ ಕೆಮಿಕಲ್ಗಳಿದಾವೆ ಆ ಒಂದು ರಾಸಾಯನಿಕ ಕೆಮಿಕಲ್ಗಳನ್ನ ಮಾಡಿ ಅದನ್ನ ನಾವು ಈ ಪ್ಯಾಕೆಟ್ಗಳಲ್ಲಿ ತುಂಬಿ ಸಂಗ್ರಹಿಸ್ತೀವಿ. ಸರಿಗೆ ಡಾಕ್ಟರ್ ಸಿದ್ದರಾಜ್ ಅವರೇ, ಈಗ ಅವರು ಈ ಒಂದು ಬೇರೆ ಬೇರೆ ಹಂತದಲ್ಲಿ ನಿಮ್ಗೆ ಏನು ದರ್ಜೆ ಮಾಡಿ ಕೊಡ್ತಾರಲ್ಲ, ಅಂದ್ರೆ ಅವರು ಈಗ ಈ ಬೀಜ ಇಷ್ಟು ಮೊಳಕೆ ಒಡೆಯ ಸಾಧ್ಯತೆ ಇದೆ, ಶೇಕಡ ನೂರಕ್ಕೆ ನೂರು ಮೊಳಕೆ ಒಡೆಯ ಸಾಧ್ಯತೆ ಇದೆ ಅಂತ ಆ ತರ ಎಲ್ಲ ಕೊಡ್ತಾರೆ? ಇಲ್ಲ, ಅವರು ಬೀಜ ಪರೀಕ್ಷಾ ಪ್ರಯೋಗಾಲಯ ಇದೆ, ಅಲ್ಲಿಗೆ ಬೀಜ ಕಳಿಸ್ತೀವಿ, ಅವರು ಬೀಜ ಪರೀಕ್ಷೆ ಮಾಡ್ತಾರೆ. ಬೀಜ ಪರೀಕ್ಷೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಬೀಜದ ಸಾಮರ್ಥ್ಯನ ಮೊಳಕೆ ಪರೀಕ್ಷೆ ಮಾಡ್ತಾರೆ. ಮೊಳಕೆ ಪರೀಕ್ಷೆ ಮಾಡಿದಾಗ ಮೊಳಕೆ ಪರೀಕ್ಷೆ ಎಷ್ಟಿರ್ಬೇಕಪ್ಪ ಅಂದ್ರೆ, ಈ ಏಕದಳ ಧಾನ್ಯದ ಬೆಳೆಗಳಾದ್ರೆ ಶೇಕಡ 80% ಇರುತ್ತೆ, ಅದೇ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಶೇಕಡ 75% ಮೊಳಕೆ ಒಡಿಲೇಬೇಕು, ಸಾಮರ್ಥ್ಯ ಅಷ್ಟಿರ್ಬೇಕು. ಎಣ್ಣೆ ಕಾಳುಗಳ ಬೆಳೆಗಳಲ್ಲಾದ್ರೆ ಶೇಕಡ 70% ಇರಲೇಬೇಕು, ಶೇಕಡ 70% ಇದ್ರು ಮಾತ್ರ ಆ ಒಂದು ಬೀಜನ ಬಿತ್ತನೆ ಬೀಜಗೆ ನಾವು ಪರಿಗಣಿಸ್ತೀವಿ. ಅಷ್ಟು ಮೊಳಕೆ ಒಡೆ ಶಕ್ತಿ ಆ ಬೀಜದಲ್ಲಿ ಇಲ್ಲ ಅಂದ್ರೆ ಅವನ ಬಿತ್ತನೆ ಬೀಜ ಅಂತ ನಾವು ಉಪಯೋಗಿಸಕ ಆಗಲ್ಲ, ಅದನ್ನ ನಾವು ರೆಕಮೆಂಡ್ ಮಾಡಲ್ಲ. ಒಂದು ವೇಳೆ ಉಪಯೋಗಿಸಿದ್ರೆ ಅದೊಂದು ಉಪಯೋಗ ಮಾಡಿಕೊಂಡ್ರೆ ರೈತರ ನಷ್ಟಕ್ಕೆ ಆತರ, ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಮೊಳಕೆ ಪ್ರಮಾಣ ಇರ್ತಕ್ಕಂಥ ಬೀಜಗಳನ್ನ ನಾವು ಬಿತ್ತನೆಗೆ ಉಪಯೋಗಿಸಿದ್ರೆ ರೈತರಿಗೆ ಅದು ಕಡಿಮೆ ಸಂಖ್ಯೆ ಗಿಡಗಳು ಬಂದು ಅವ್ರಿಗೆ ಇಳುವರಿ ಹಾಳಾಗ್ಬೋದು, ಅದಕ್ಕೋಸ್ಕರ ರೈತರು ನಷ್ಟವಂತಾರೆ. ಅದನ್ನ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಯಾವುದೇ ಬೆಳೆಯಲ್ಲಾಗಲಿ, ಏಕದಳ ಧಾನ್ಯದಲ್ಲಿ 80%, ದ್ವಿದಳ ಧಾನ್ಯದಲ್ಲಾದ್ರೆ 75%, ಅದೇ ಎಣ್ಣೆಕಾಳು ಬೆಳೆಗಳಾದ್ರೆ ಶೇಕಡ 70% ಮೊಳಕೆ ಪ್ರಮಾಣ ಇದ್ರೂ ಮಾತ್ರ ಅವನ್ನ ನಾವು ಬೀಜೋಪಚಾರ ಮಾಡಿ ಪ್ಯಾಕ್ ಮಾಡಿ ಆಮೇಲೆ ಮಾರಾಟ ಮಾಡಕ್ಕೆ ಬಿಡುಗಡೆ ಮಾಡ್ತಾರೆ. ಆಮೇಲೆ ಈ ಒಂದು ಬೀಜ ಸಂಸ್ಕರಣೆಯಲ್ಲಿ ಸಾಮಾನ್ಯವಾಗಿ ರೈತ ಬಾಂಧವರು ಯಾವ್ಯಾವ ವಿಷಯದ ಕಡೆ ಗಮನ ಹರಿಸಬೇಕು ಡಾಕ್ಟರ್ ಸಿದ್ದರಾಜ್ ಅವರೇ? ಆಕ್ಚುಲಿ ಬೀಜ ಸಂಸ್ಕರಣೆ ಮಾಡ್ಬೇಕಾದ್ರೆ ಯಾವುದೇ ಬೀಜನ ನಾವು ಮಾರಾಟ ಮಾಡ್ಬೇಕಾದ್ರೆ ಅದ್ರ ಮೇಲೆ ಲೇಬಲ್ ಇರುತ್ತೆ. ಆ ಲೇಬಲ್ ಮಾಡ್ಬೇಕಾದ್ರೆ ಲೇಬಲ್ ಹಾಕ್ಲೇಬೇಕು. ಆ ಲೇಬಲ್ ಮೇಲೆ ಯಾವ ಬೆಳೆ, ಯಾವ ತಳಿ, ಎಲ್ಲಿ ಬೆಳೆದ್ರು, ಯಾವಾಗ ಅದು ಬೀಜ ಪರೀಕ್ಷೆ ಆಗಿದೆ, ಎಷ್ಟು ಮೊಳಕೆ ಪ್ರಮಾಣ ಇದೆ, ಬೌದ್ಧಿಕ ಶುದ್ಧತೆ ಎಷ್ಟಿದೆ, ಅದರಲ್ಲಿ ತೇವಾಂಶ, ಬೀಜದ ತೇವಾಂಶ ಎಷ್ಟಿದೆ, ಎಷ್ಟು ದಿನದವರೆಗೂ ವ್ಯಾಲಿಡೇಷನ್ ಇದೆ, ಅದು ಎಷ್ಟು ದಿನದವರೆಗೆ ವ್ಯಾಲಿಡೇಷನ್ ಇದೆ ಅನ್ನೋ ಎಲ್ಲ ಅಂಶಗಳು ಇರುತ್ತೆ. ಅದ್ರ ಜೊತೆಲಿ ಲಾಟ್ ನಂಬರ್ ಅಂತ ಇರುತ್ತೆ, ಅದು ಬೀಜ ಸಂಸ್ಕರಣೆ ಮಾಡಿರ್ತಕ್ಕಂಥ ಸಂಖ್ಯೆನೂ ಸಹ ಆ ಲಾಟ್ ನಂಬರಲ್ಲಿ ಹಾಕಿರ್ತಾರೆ, ಎಲ್ಲಿ ಈ ಬೀಜನ ಸಂಸ್ಕರಣೆ ಮಾಡಿದ್ದಾರೆ. ಇವೆಲ್ಲ ಇದ್ರೂ ಮಾತ್ರ ಅದನ್ನ ನಾವು ಬೀಜ ಅಂತ ಒಪ್ಕೋಬಹುದು. ಸಿದ್ದರಾಜ್ ಅವರೇ, ತುಂಬಾ ಸ್ವಾರಸ್ಯಕರ ವಿಷಯ ಏನಂದ್ರೆ, ರೈತ ಬಾಂಧವರು ಕೂಡ ಈ ಬಗ್ಗೆ ಒಂದು ತುಂಬಾ ಕಾಳಜಿ ವಹಿಸಬೇಕಾಗ್ತದೆ. ಈಗ ಯಾಕಂದ್ರೆ ಈ ಒಂದು ಬೇರೆ ಬೇರೆ ಹಂತವನ್ನ ಪರೀಕ್ಷಿಸಿ ಅವರು ಈ ಒಂದು ಬೀಜವನ್ನ ಖರೀದಿ ಮಾಡಬೇಕು. ಇಲ್ಲೇ ಹೋದ್ರೆ ಸುಮ್ಮನೆ ಯಾವುದೋ ಒಂದು ನಿರ್ಲಕ್ಷ್ಯ ಮಾಡಿದ್ರೆ, ಅವ್ರು ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಬುದ್ಧಿ ಅಂತ ಇದ್ದಾರೆ, ತಮ್ಮ ಹೊಲಕ್ಕೆ ಯಾವೊಂದು ಬೀಜ ಬೇಕು ಅನ್ನೋದು ಅವರು ನಿರ್ಧಾರ ಮಾಡ್ತಾರೆ. ಅವರು ಯಾವೊಂದು ಬೆಳೆ ಖರೀದಿ ಮಾಡಿದ್ರೆ, ಯಾವೊಂದು ಬೀಜ ಖರೀದಿ ಮಾಡಿದ್ರೆ ತಮಗೆ ಎಷ್ಟು ಬೆಳೆ ಬರ್ತದೆ ಅನ್ನೋ ಒಂದು ಗೊತ್ತಿದೆ ಅವರಿಗೆ. ಗೊತ್ತಿದೆ. ರೈತರು, ರೈತ ಬಾಂಧವರು ಏನ್ ಮಾಡ್ಬೇಕು ಅಂದ್ರೆ, ಒಳ್ಳೆ ಬೀಜನ ಅವರು ಮಾರುಕಟ್ಟೆಯಲ್ಲಿ ಅವರು ಖರೀದಿ ಮಾಡ್ಬೇಕಾದ್ರೆ ಮೊದಲನೇದಾಗಿ ಅವರು ಅದು ಟ್ಯಾಗ್ ನೋಡ್ಬೇಕು. ಟ್ಯಾಗ್, ಅದ್ರ ಮೇಲೆ ಟ್ಯಾಗ್ ಹಾಕಿರ್ತಾರೆ, ಟ್ಯಾಗ್ ಹಾಕ್ಲೇಬೇಕು. ಟ್ಯಾಗ್ ಹಾಕಿ ಮಾರಾಟ ಮಾಡ್ಬೇಕು. ಆಮೇಲೆ ಯಾವುದೇ ಬೀಜ ಅಂತ ಮಾರಾಟ ಮಾಡ್ಬೇಕಾದ್ರೆ ಅದನ್ನ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಅದನ್ನ ಸೀಲ್ ಮಾಡಿರ್ಬೇಕು, ಅದ್ರ ಮೇಲೆ ಟ್ಯಾಗ್ ಹಾಕಿರ್ಬೇಕು. ಟ್ಯಾಗ್ ಮೇಲೆ ಆ ಒಂದು ತಳಿಗೆ, ಆ ಒಂದು ಬೀಜಕ್ಕೆ ಸಂಬಂಧಿಸಿದಂಥ ಎಲ್ಲ ಇನ್ಫಾರ್ಮೇಷನ್ಗಳು ಇರ್ತವೆ. ರೈತರು ಅದನ್ನು ಒಂದೊಂದಾಗಿ ನೋಡಬೇಕು, ಮೊಳಕೆ ಪ್ರಮಾಣ ಎಷ್ಟಿದೆ, ಯಾವಾಗ ಅದನ್ನು ಪರೀಕ್ಷೆ ಮಾಡಿದ್ರು, ಮತ್ತು ಅದರ ವ್ಯಾಲಿಡಿಟಿ ಪೀರಿಯಡ್ ಇದೆಯೋ ಇಲ್ವೋ. ಯೂಶ್ವಲಿ ಒಂದು ಸರಿ ಅದು ಬೀಜ ಪರೀಕ್ಷೆ ಮಾಡಿದ್ಮೇಲೆ, ಬೀಜ ಪರೀಕ್ಷೆ ಮಾಡಿದ ದಿನಾಂಕದಿಂದ 9 ತಿಂಗಳು ವ್ಯಾಲಿಡೇಷನ್ ಇರುತ್ತೆ. ಅದು 9 ತಿಂಗಳವರೆಗೂ ಅದು ಬೀಜದ ಗುಣಧರ್ಮಗಳನ್ನ ಕಾಪಾಡಬೇಕಾಗುತ್ತೆ. ಸೊ ಹಾಗಾಗಿ ವ್ಯಾಲಿಡೇಷನ್ ಪೀರಿಯಡ್ ಇದೆಯೋ ಇಲ್ವೋ, ವ್ಯಾಲಿಡೇಷನ್ ಪೀರಿಯಡ್ ಇಲ್ಲ ಅಂದ್ರೆ ಆ ತರ ಬೀಜನ ರೈತರು ಖರೀದಿನೇ ಮಾಡಬಾರ್ದು. ಆಮೇಲೆ ಖರೀದಿ ಮಾಡಿದ್ಮೇಲೆ ಅದನ್ನ ಬಿಲ್ಲು, ಟ್ಯಾಗು, ಬ್ಯಾಗು ಎಲ್ಲಾನು ಅವರು ಜೊತೆಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇದು ಹೆಚ್ಚು ಕಡಿಮೆ ಆದ್ರೆ ನೀವು ಇದ್ರ ಮೂಲಕ ಪರಾಮರ್ಶೆ ಮಾಡಬಹುದು. ಹೌದು, ಈ ಒಂದು ಯಾವ್ದು ಒಂದು ಇದು ಲೇಬಲ್ ಎಲ್ಲ ನೀವು ಕಳ್ಕೊಂಡ್ರೆ ನೀವು ಪರೀಕ್ಷೆ ಮಾಡಕ್ ಆಗಲ್ಲ. ಮತ್ತೆ ನಿಮಗೆ ಅದಕ್ಕೆ ಯಾವ್ದು ಈಗ ನಾವು ಖರೀದಿ ಮಾಡಿದ್ದೇವೆ ಅನ್ನೋದ್ರ ಕಡೆ ರೈತರಿಗೆ ಗೊತ್ತಾಗುತ್ತೆ. ಕೆಲವು ಟೈಮ್ ರೈತರಿಗೆ ಬೆಳೆ ಹಾನಿ ಆಗುತ್ತೆ, ಬೀಜದಿಂದ ಹಾನಿ ಆಗಿದೆಯೋ ಅಥವಾ ಬೀಜದಿಂದ ಹಾನಿ ಆಗಿದ್ರೆ, ನೀವು ಬೀಜದಿಂದ ಹಾನಿ ಆಗಿದೆ ಅಂತ ನೀವೇನಾದ್ರು ಅದ್ರ ಮೇಲೆ ಒಂದು ನೀವು ವಾಪಸ್ ಹಣನ ನೀವು ಪಡ್ಕೋಬಹುದು, ಪಡ್ಕೊಳ್ಳ ಆತರ ಇದ್ರಲ್ಲಿ ಪಡ್ಕೋಬೇಕಾದ್ರೆ ಇವೆಲ್ಲ ದಾಖಲಾತಿಗಳನ್ನ ನೀವು ಇಟ್ಕೋಬೇಕಾಗುತ್ತೆ. ಆಯ್ತು ಡಾಕ್ಟರ್ ಸಿದ್ದರಾಜು ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರೈತ ಬಾಂಧವರು ಈ ಒಂದು ಬೀಜ ಸಂಸ್ಕರಣೆ ಬಗ್ಗೆ ಎಷ್ಟೊಂದು ಗಮನ ಹರಿಸಬೇಕು, ಇದರಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ, ಈ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ, ತಮಗೂ ಕೂಡ ಇನ್ನೂ ಹೆಚ್ಚಿನ ಒಂದು ಬೀಜ ಸಂಸ್ಕರಣೆ ಕುರಿತು ಮಾಹಿತಿ ಬೇಕಾಗ್ತದೆ, ಅದಕ್ಕಾಗಿ ನಾವು ಡಾಕ್ಟರ್ ಸಿದ್ದರಾಜು ಸರ್ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ. ಅವರಿಗೆ ತಮ್ಮ ಮೊಬೈಲ್ ಸಂಪರ್ಕ ಸಂಖ್ಯೆಯನ್ನು ಕೊಡಬಹುದಲ್ಲ? ಹೇಳಿ. ಇದು ನನ್ನ ಮೊಬೈಲ್ ಸಂಖ್ಯೆ ಏನಪ್ಪಾ ಅಂದ್ರೆ 9888 0044 2844. ರೈತ ಬಾಂಧವರೇ, ಡಾಕ್ಟರ್ ಸಿದ್ದರಾಜು ಸರ್ ಜೊತೆಗೆ ತಾವು ಮಾತಾಡಬೇಕಂದ್ರೆ ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಡಾಕ್ಟರ್ ಸಿದ್ದರಾಜು ಅವರೇ, ಇನ್ನೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಬಿತ್ತನೆ ಬೀಜ ಸಂಗ್ರಹಣೆ ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ. ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ, ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲೇ ಕೈಲಾಸ ಕಾಣೋಣ, ನಾವು ಕಾಯಕದಲ್ಲೇ ಕೈಲಾಸ ಕಾಣೋಣ. ಮುಂಗಾರು ಮಳೆ ಹೋಯ್ತು, ಕೆರೆಕಟ್ಟೆ ತುಂಬೋಯ್ತು, ಹಳ್ಳ ಕೊಳ್ಳ ತುಂಬಿ ಹರಿದು ಹೊಲಕ್ಕೆಲ್ಲ ನೀರಾಯ್ತು. ಮುಂಗಾರು ಮಳೆ ಹೋಯ್ತು, ಕೆರೆಕಟ್ಟೆ ತುಂಬೋಯ್ತು, ಹಳ್ಳ ಕೊಳ್ಳ ತುಂಬಿ ಹರಿದು ಹೊಲಕ್ಕೆಲ್ಲ ನೀರಾಯ್ತು. ಎಲ್ಲೆಲ್ಲೂ ಹಸಿರಾಯ್ತು, ದನಕರುಗೆ ಮೇವಾಯ್ತು, ಎಲ್ಲೆಲ್ಲೂ ಹಸಿರಾಯ್ತು, ದನಕರುಗೆ ಮೇವಾಯ್ತು. ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ, ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಕೋಳಿ ಕೂಗಾಯ್ತು, ಏಳ್ರಣ್ಣ ಬೆಳಕಾಯ್ತು, ಪಾರು ಕೋಲನ್ನು ತಕ್ಕೊಂಡು ನಗನೇಗಿಲ ಏರ್ಕೊಂಡು. ಕೋಳಿ ಕೂಗಾಯ್ತು, ಏಳ್ರಣ್ಣ ಬೆಳಕಾಯ್ತು, ಪಾರು ಕೋಲನ್ನು ತಕ್ಕೊಂಡು ನಗನೇಗಿಲ ಏರ್ಕೊಂಡು. ಕಡಗುಂಟ ಹಾಕೊಂಡು ಜೋಡೆತ್ತ ಹೊಡ್ಕೊಂಡು, ಕಡಗುಂಟ ಹಾಕೊಂಡು ಜೋಡೆತ್ತ ಹೊಡ್ಕೊಂಡು. ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ, ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. We'll be right back.

ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ. ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಆರ್ಬಿಐ ಹೇಳುತ್ತೆ, ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ. ಆಕಾಶವಾಣಿಯ 90 ವರ್ಷದ ಪಯಣ ಶ್ರೋತೃಗಳೊಂದಿಗೆ ಅದ್ಭುತ ಯಾನ.